अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ದೇವದುರ್ಗದ ತಿರುಪತಿ ಸೂಗೂರು ಅವರ ತೋಟಗಾರಿಕೆ ಹಾಗೂ ಕೃಷಿ ಅರಣ್ಯ ಆಧಾರಿತ ಬೇಸಾಯದ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನವಾಣಿ ರೈತರು ದೇವದುರ್ಗದ ತಿರುಪತಿ ಸೂಗೂರು ಅವರು. ಇವರು ಮೂಲತಃ ಸರ್ಕಾರಿ ಉದ್ಯೋಗದ ಜೊತೆಗೇ ಒಕ್ಕಲತನವನ್ನು ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ನಾವು ಹಳ್ಳಿ ಒಳಗೆಲ್ಲ ನೋಡ್ತಾ ಇದ್ದೀವಿ, ನೌಕರಿ ಇತ್ತಪ್ಪ ಅಂತಂದ್ರೆ ಯಾರಿಗಾರ ಭೂಮಿಯನ್ನು ಕೊಟ್ಟು ನೌಕರಿ ಜೊತೆ ಜೀವನ ಮಾಡ್ತಿರ್ತಾರೆ. ಆದರೆ ತಿರುಪತಿ ಸೂಗೂರು ಅವರು ನೌಕರಿ ಜೊತೆ ಕೃಷಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಆಸಕ್ತಿಪೂರ್ಣವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಅಥವಾ ಸರ್ಕಾರಿ ಉದ್ಯೋಗವನ್ನು ಮಾಡುವಂಥವ್ರಿಗೆ ಇವರು ಮಾದರಿ ಅಂತ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಮಂದಿ ಆಸಕ್ತಿಯನ್ನು ತೋರಿಸಲ್ಲ, ಯಾರಿಗೋ ಲೀಸೋ ಪಾಲ ಕೊಟ್ಟು ಅದ್ರ ಪಾಡಿಗೆ ಅದಿರ್ತತ ಅವ್ರು ನೌಕರಿ ಮಾಡ್ಕೊತ ಹೋಗ್ತಿರ್ತಾರೆ. ಆದರೆ ನೌಕರಿಯ ಬಿಡುವಿನ ಟೈಮ್ದಲ್ಲಿ ಕೃಷಿ ಜೊತೆ ಒಂದು ಹವ್ಯಾಸವನ್ನಾಗಿ ಮಾಡ್ತಾ ಕೃಷಿ ಜೊತೆ ಒಂದು ಬದುಕನ್ನು ಸಾಗಿಸ್ತಾ ಇದ್ದಾರೆ ತಿರುಪತಿ ಸೂಗೂರು ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಉದ್ಯೋಗ ಜೊತೆ ಒಕ್ಕಲತನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ, ಏನು ಕಷ್ಟ ನಷ್ಟಗಳು ಬರ್ತಾ ಇದ್ದಾವೆ, ಹೇಗೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮತ್ತು ಕೇಳೋರೊಂದಿಗೆ ಹಂಚ್ಕೋತಾ ಇದ್ದಾರೆ. ತಿರುಪತಿಯವರೇ, ತಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಂಥವ್ರು ಅಥವಾ ಮಧ್ಯದಲ್ಲೇ ಕೃಷಿ ಪ್ರಾರಂಭವಾಯಿತು ನಿಮ್ಮದು ಹೇಗೆ? ಮೂಲತಃ ಹುಟ್ಟು ಕಸುವೆ ನಮ್ಮದು ಕೃಷಿ ಸರ್. ಮೊದಲು ನೋಡು, ನೀವು ಸಣ್ಣವರಿದ್ದಾಗ ನಿಮ್ಮ ತಂದೆಯವರ ಒಂದು ವಿಚಾರಕ್ಕೆ ಬಂದಾಗ ಅವಾಗ ಅವರು ಏನೆಲ್ಲ ಬೆಳೀತಾ ಇದ್ರು, ಹೇಗಿತ್ತು ಒಕ್ಕಲ್ತನ ಅವ್ರದ್ದು? ಸರ್, ಬಿಳಿಜೋಳ, ಹತ್ತಿ, ಭಾಳ ಅಂದ್ರೆ ಕಡಲೆ ಮತ್ತು ಗೋಧಿ ಇಷ್ಟು ಮಾತ್ರ ಬೆಳಿತಿದ್ವಿ. ಅವಾಗ ನೀರಾವರಿ ಮಳೆ ಮೇಲೆ ಅವಲಂಬಿತ, ಅದು ಬಿಟ್ಟರೆ ಬೇರೆ ಏನಿಲ್ಲ, ಅನಿವಾರ್ಯ ದೇವರ ಮೇಲೆ ಭಾರ ಇಟ್ಟು ಬೆಳಿತಿದ್ವಿ. ಆದರೆ ಅವಾಗಿನ ಒಂದು ಒಕ್ಕಲ್ತನಕ್ಕೆ ಇವತ್ತು ಒಕ್ಕಲ್ತನಕ್ಕೆ ಭಾಳ ವ್ಯತ್ಯಾಸ ಅದ್ರಿ. ಈಗ ತಾವು ಒಟ್ಟು ಕ್ಷೇತ್ರ ಎಷ್ಟಿದೆ, ಏನೇನು ಬೆಳೆಗಳನ್ನು ಬೆಳೀತಾ ಇದ್ರಿ ತಾವು? ಸುಮಾರು ಒಂದು 75 ಎಕರೆ ಭೂಮಿ ರೀ ಈಗ, ಅದರಲ್ಲಿ ಒಂದು 40 ಎಕರೆ ಗದ್ದೆ, ಒಂದು 25 ಎಕರೆದಲ್ಲಿ ಲೈಟ್ ಬೆಳೆ ಬೆಳಿತೀವಿ, ಅದರಲ್ಲಿ ಹತ್ತಿ, ಮೆಣಸಿನಕಾಯಿ, ಆಮೇಲೆ 1-3 ಎಕರೆ ಕೃಷಿ ಅರಣ್ಯನ ಮಾಡಿದ್ದೀವಿ. ಅಲ್ಲಿ ಅಲ್ಲಿ ಮಹಾಗನಿ, ಹೆಬ್ಬೇವು ಮತ್ತು ಚಿಕ್ಕು, ಪೇರ್ಲ, ಮೂಸಂಬಿ ಮತ್ತು ವಾಟರ್ ಆ್ಯಪಲ್ಲು, ಮಾವು, ಮೂಸಂಬಿ, ಆಮೇಲೆ ಗಂಧ, ಮಹಾಗನಿ ಇವೆಲ್ಲನೂ ಮಾಡೀವಿ. ಇವತ್ತು ದಿವಸ ಪ್ರಾಣಿ ಪಕ್ಷಿನೂ ಬದುಕಬೇಕಾಗಿರ್ತದೆ ಪರಿಸ್ಥಿತಿ. ಮನುಷ್ಯ ಬದುಕೋದು ಮುಖ್ಯ ಅಲ್ಲ, ಪ್ರಾಣಿ ಪಕ್ಷಿಗೂ ಆಶ್ರಯ ಕೊಡಬೇಕು. ಜೊತೆಗೆ ಓಝೋನ್ ಪರದೆ ಹಾಳಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಒಂದಿಷ್ಟು ಆಕ್ಸಿಜನ್ ಮೊನ್ನೆ ಕೋವಿಡ್ ಪರಿಸ್ಥಿತಿಯಲ್ಲಿ ನೋಡಿದ್ದೀವಿ ನಾವು, ಭಾಳ ಗಂಭೀರ ಇತ್ತು ಪರಿಸ್ಥಿತಿ. ಎಷ್ಟೋ ಖರೀದಿ ಮಾಡತಕ್ಕಂಥ ಆಕ್ಸಿಜನ್ ಪರಿಸ್ಥಿತಿ ಬಂತು. ಅಂತಾರೆ, ನಮ್ಮದೇ ಆದ ಆಕ್ಸಿಜನ್ ನಮ್ಗೆ ಬೇಕು ಎಂಬ ಒಂದು ವಿಚಾರದಲ್ಲಿ ಆ ಅರಣ್ಯವನ್ನು ಮಾಡ್ತಾ ಇದ್ದೀನಿ. ನೋಡಿರಿ, ತಾವು ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿ ಒಕ್ಕಲ್ತನ ಜೊತೆ ಆಸಕ್ತಿಯನ್ನು ತೋರಿಸ್ತಾ ಇದ್ದೀರಿ ಭಾಳಷ್ಟು, ಹೇಗೆ ನಿಮ್ಮ ಬಿಡುವಿನ ವೇಳೆಯನ್ನು ಒಕ್ಕಲ್ತನದಲ್ಲಿ ವಹಿಸ್ತಾ ಇದ್ದೀರಿ? ಬಿಡುವಿನ ವೇಳೆ ರಜೆಗಳು ಅಲ್ಲ, ಹೇಗೆ ಬೆಳೆಸ್ಕೋತಾ ಇದ್ರಲ್ಲಿ? ಸರ್, ನಾನು ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿ ಹೊಲಕ್ಕೆ ಹೋದರೆ ಸುಮಾರು 9:45 ತನಕ ಹೊಲದಲ್ಲಿರ್ತೀನಿ. ನಾನು ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆಳುಗಳಿಗೆ ನಾನು ಏನೇನು ಕೆಲಸ ಮಾಡಬೇಕು ಎಲ್ಲನೂ ಮಾಡಿಸಿರ್ತೀನಿ. ಮತ್ತು ಸಾಯಂಕಾಲ 4:00 ಸ್ಕೂಲ್ ಬಿಟ್ಟ ತಕ್ಷಣ ನಾನು ಮತ್ತೆ ಹೊಲಕ್ಕೆ ಹೋಗಿ ಏನಾಯಿತು ಬೆಳಗ್ಗೆದು ಆ ಕೆಲಸವನ್ನು ಸುಮಾರು 7 ಗಂಟೆ ತನಕ ಅವ್ರ ಕೂಡ ಚರ್ಚೆ ಮಾಡ್ತೀನಿ. ಮತ್ತು ನಾಳೆ ಏನು ಮಾಡಬೇಕು, ನಾನು ಏನೇನು ಮಾಡಬಹುದು, ಆ ಬೆಳೆಗೆ ಇರತಕ್ಕಂಥ ರೋಗ ಇನ್ನಿತರ ಇವತ್ತು ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ಏನು ಮಾಡಬೇಕಾಯ್ತದ ಅದು ಮತ್ತೆ ಸಾಯಂಕಾಲ ಪ್ಲಾನ್ ಮಾಡಿ ಮತ್ತೆ ಮುಂಜಾನೆ ಅತ್ತ ಪ್ರಕಾರ. ಈಗ 3 ಎಕರೆದಲ್ಲಿ ತಾವು ಕೃಷಿ ಅರಣ್ಯ ಮರಗಳನ್ನು ಹಚ್ಚಿದ್ದೀರಿ, ಅಂದರೆ ಹಣ್ಣು ಗಿಡಗಳನ್ನು ಮತ್ತು ಅರಣ್ಯ ಮರಗಳನ್ನು ಹಾಕಿದ್ದೀರಿ, ಯಾವ ಉದ್ದೇಶ ಇಟ್ಟುಕೊಂಡು ಇದನ್ನು ಮಾಡಿದ್ರೆ? 3 ಎಕರೆದಲ್ಲಿ ಭಾಳಷ್ಟು ತಳಿಗಳನ್ನು ಹಾಕಿದ್ರಲ್ಲಿ, ಹಣ್ಣಿನ ತಳಿಗಳಿದ್ದಾವೆ, ಅರಣ್ಯ ತಳಿಗಳಿದ್ದಾವೆ, ರಕ್ತ ಚಂದನ, ಮಹಾಗಣಿ, ಬೇರೆ ಬೇರೆ ಹೆಬ್ಬೇವಿದೆ, ಸಾಕಷ್ಟು ಒಂದು ಸಸ್ಯ ಸಂಕುಲ ಇದೆ ನಿಮ್ಮ 3 ಎಕರೆದಲ್ಲಿ. ಯಾವ ಉದ್ದೇಶ ಇಟ್ಟು ಅದನ್ನು ಪ್ರಾರಂಭ ಮಾಡಿದ್ರಿ? ಒಳ್ಳೆಯ ಪರಿಸರ ಬೇಕು ನಮಗೆ ಮುಖ್ಯ. ಆ ಹಣ್ಣು ಹಂಪಲು ಕೊಡ್ತಕ್ಕಂಥ, ಯಾಕಂದ್ರೆ ಬೇರೆ ಕಡೆ ನಾವು ಬಜಾರ್ಗೆ ಹೋಗಿ ಇವತ್ತು ನೋಡ್ತೀವಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡಿ ಅದನ್ನೇ ತಿಂದು ಅನೇಕ ರೋಗಗಳು ಬರ್ತವೆ. ಅದನ್ನು ಬೇಡ ಅಂತೇಳಿ ಸಗಣಿ ಗೊಬ್ಬರ ಮನೆ ಗೊಬ್ಬರನೇ ಹಾಕಿ ಅವೆಲ್ಲ ಗಿಡಗಳನ್ನು ಮಾಡಿ ಮುಂದೆ ನಮಗೆ ಈ ವರ್ಷ ನಾವು ಫಲ ನೋಡಿದ್ವಿ. ಮಾವಿನ ಹಣ್ಣು ಸುಮಾರು 1,000 ಹಣ್ಣುಗಳನ್ನು ನಮ್ಮ ಎಲ್ಲ ಬಂಧು ಬಳಗದ ಜೊತೆಗೆ ನಮ್ಮ ಆತ್ಮೀಯ ಮಿತ್ರರು ಸಹ ನಾವು ತಿಂದುಬಿಟ್ವಿ. ಆ ಟೈಪ್ ಬರ್ತಕ್ಕಂಥ ಭಾಳ ಚಂದ ಆಯ್ತು. ಅಲ್ಲಿ ಹೋಗಿ ನಮ್ಮ ಮಾವಿನ ಹಣ್ಣು ತೊಗೋಬೇಕು, ಅದು 2 ದಿವಸ ಇಟ್ಟರೆ ಕೊಳ್ತೋಗ್ತಿತ್ತು. ಇವತ್ತು ಏನೂ ಇಲ್ಲ, ನಾವೇ ಸ್ವಂತ ಹಣ್ಣನ್ನು ಮಾಡಿವಿ. ಆ ಕಾಯಿ ನೆರೆದು ಹುಲ್ಲನ್ನು ಹಾಕಿ 2-3 ದಿವಸ ಮುಚ್ಚಿಟ್ಟು ಹಳೆಯ ಪದ್ಧತಿ ಅಂತೆ. ಮತ್ತು ನಾವು ಅದನ್ನು ಯಾವುದೇ ಕೆಮಿಕಲ್ಸು ಯೂಸ್ ಮಾಡಿಲ್ಲ. ಆ ಮಾವಿನ ಹಣ್ಣನ್ನು ಇವತ್ತು ನಾವು ಸ್ವೀಕರಣೆ ಮಾಡಿದ್ವಿ. ಜೊತೆಗೆ ಚಿಕ್ಕು ಇವು ಎರಡನ್ನೂ ನಾವು, ಮತ್ತು ವಾಟರ್ ಆ್ಯಪಲ್ ಅಂತೂ ಆ ಗಿಡದಲ್ಲಿ ಆಗ್ತದೆ. ವಾಟರ್ ಆ್ಯಪಲ್ದಂತೂ ಶುಗರು ಅವ್ರಿಗೆ ಭಾಳ ಮುಖ್ಯವಾದದ್ದು. ಜಂಬು ನೇರಳೆ ಏನೋ ಬಹುಶಃ ಅದು ಕನ್ನಡದಲ್ಲಿ ಅಂತ ಅದು ನಿನ್ನೆ ಒಂದು ನೋಡಿದೆ ನಾನೇ ಯಾವುದೋ ಒಂದು ಸಮಯದಲ್ಲಿ ವಾಟ್ಸಪ್ನಲ್ಲಿ. ಅಂಥವೆಲ್ಲ ಭಾಳ ಉಪಯೋಗ ಆಗ್ತಕ್ಕಂಥ ಕೆಲಸಗಳಾಗುತ್ತೆ. ಈಗ ಗದ್ದೆನೂ ಇದೆ, ತಮ್ಮದು 30 ಎಕರೆ ಗದ್ದೆ ಇದೆ. ಹೇಗೆ ಗದ್ದೆ ಇಳುವರಿ ಅದು ಹೇಗೆ ತೆಗಿತಾ ಇದ್ದೀರಿ? ಭತ್ತ ಹೇಗೆ ಅನಿಸ್ತದೆ ನಿಮಗೆ? ಯಾಕಂದರೆ ಇತ್ತೀಚೆಗೆ ನಾವು ಗಂಗಾವತಿ ಸಿಂಧೂರು ಭಾಗದಲ್ಲಿ ನೋಡಿಬಿಟ್ರೆ, ಪಂಜಾಬ್ದಲ್ಲಿ ಒಂದು ಜಿಲ್ಲೆ ಇದೆ, ಅಲ್ಲಿ ಭಯಂಕರ ರಾಸಾಯನಿಕಗಳನ್ನು ಹಾಕಿ ಭತ್ತವನ್ನು ಬೆಳೆದು ಸಾಕಷ್ಟು ಕ್ಯಾನ್ಸರ್ ಪೇಷಂಟ್ ಆಗ್ತಾ ಇದ್ದಾರೆ. ಅದೇ ರೀತಿ ಈ ಭಾಗದಲ್ಲಿ ಎಲ್ಲೋ ಗಂಗಾವತಿಯಲ್ಲಿ ಜನ ಬೈಬೀಳ್ತಿದ್ದಾರೆ, ಗಂಗಾವತಿ ಸಿಂಧೂರು ಭಾಗದಲ್ಲಿ ಎಲ್ಲಪ್ಪ ನಮಗೂ ಅದೇ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು. ತಾವು ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದೀರಿ, ರಾಸಾಯನಿಕ ಹೇಗೆ ಬಳಸ್ತಾ ಇದ್ದೀರಿ? ರಾಸಾಯನಿಕ ಅಂಥ ಪ್ರಮಾಣದಲ್ಲಿ ಏನು ಬಳಸಂಗಿಲ್ಲ ಜಾಸ್ತಿ, ನಾನು ಕಡಿಮೆ ಕೃಷಿನಲ್ಲೇ ಮಾಡ್ತೀನಿ ನಾನು. ಬಟ್ ಇಳುವರಿ ಸ್ವಲ್ಪ ಕಡಿಮೆ ಆಗ್ಬೋದು, ಬೇರೆಯವ್ರಿಗಿಂತ ಅವರು 50-60 ಇಳುವರಿ ಮಾಡ್ತಾರೆ, ನಾನು 40 ಇಳುವರಿ ತನಕ ಮಾಡ್ತೀನಿ. ಕಡಿಮೆ ರಾಸಾಯನಿಕ ಗೊಬ್ಬರನ ಬಳಸ್ತೀವಿ. ಮುಂದೆ ಒಂದು ದಿವಸ ನಾನು ಒಂದಿಷ್ಟು ಸಾವಯವ ಕೃಷಿನೇ ಮಾಡಬೇಕಂತ ನಿರ್ಧಾರ ಮಾಡಿಬಿಟ್ಟಿನಿ ನಾನು. ಆ ಕೃಷಿ ಈ ವರ್ಷದಲ್ಲಿ ಪ್ರಯೋಗಕ್ಕೆ ಅದನ್ನು ತರಬೇಕಂತ ನಿರ್ಧಾರ ಮಾಡೀನಿ. ಅದು ಮಾಡಿ ಸಾವಯವ ಕೃಷಿಯಲ್ಲೇ ಆದಷ್ಟು, ನಾನು ಈ ಸಾರಿ ಒಂದು ಇದು ಸಿಗಲಿಲ್ಲ, ಯಾವುದು ಬಾಸುಮತಿ ಬೀಜ ಸಿಗಲಿಲ್ಲ, ಅದನ್ನು ನಾನು ಸಾವಯವದಲ್ಲೇ ಮಾಡಿ ನೋಡಬೇಕಂತ ಭಾಳ ಪ್ರಯತ್ನ ಮಾಡಿದೆ, ಬೀಜ ಸಿಗಲಿಲ್ಲ. ಭತ್ತದ ಇಳುವರಿ ಹೇಗೆ ಬರ್ತಾ ಇದೆ ನಿಮ್ಮದು? ಒಂದು ಎಕರೆಗೆ ಎಷ್ಟೆಷ್ಟು ನೆಲ್ಲು ಚೀಲ ಆಗ್ತಾ ಇದೆ? 40-45 ಇಳುವರಿ ಬರ್ತಾ ಇದ್ದಾರೆ ಇವತ್ತಿಗೆ. ಈಗ ತಮಗೆ ನೋಡ್ರಿ, ಮೊದಲೆಲ್ಲ ಒಣಬೇಸಾಯ ಇತ್ತು ದೇವದೂರು ಭಾಗದಲ್ಲಿ, ನೀರಾವರಿ ಬಂದ ಮೇಲೆ ಯಾವ ರೀತಿ ಅನುಕೂಲ ಆಗಿದೆ? ಕಾಲುವೆ ಬಂತು, ನೀರಾವರಿ ಬಂತು, ಕೆಲವೊಂದು ಒಳ್ಳೇದು ಆಗಿದೆ, ಕೆಲವೊಂದು ಕಡೆ ರೈತರು ಇಲ್ಲ ಕೆಡಕುನು ಆಯ್ತು ಅಂತಿರ್ತಾರೆ, ಯಾವ ರೀತಿ ಅನುಕೂಲ ಆಗಿದೆ ನಿಮಗೆಲ್ಲ? ಸರ್ ಯಾವುದೇ ಇವತ್ತು ನೀರಾವರಿ ಬಂದದಂದ್ರೆ ಬಹುಶಃ ಪುಣ್ಯ ನಮ್ಮ ದೇವದೂರು ತಾಲೂಕಿನ ಜನರದು. ಭಾಳ ಯಾವನು 10 ರೂಪಾಯಿ ಗೊತ್ತಿಲ್ಲದವನು ಇವತ್ತಿನ ದಿವಸ ಲಕ್ಷ ಅಂತಾನ, ಅಂಥ ಪರಿಸ್ಥಿತಿ ಮಾಡಿದ್ರು. ರೋಗ ಆರ್ಥಿಕವಾಗಿ ಉತ್ತಮವಾಗ್ಯಾರ, ಬಟ್ ಮೈಗಳತನ ಇದ್ದಲ್ಲಿ ಅನಿವಾರ್ಯ, ಅದೇನು ಮಾಡೋಕ್ಕೆ ಸಾಧ್ಯವಿಲ್ಲ. ಆಮೇಲೆ ಪ್ರಕೃತಿ ವಿಕೋಪ ಯಾರ ಕೈಯಾಗಿಲ್ಲ, ಅದು ನಮ್ಮ ಕೈಯಾಗಿಲ್ಲ ಪ್ರಕೃತಿ. ಇವತ್ತು ನಾವು ಒಳ್ಳೆ ಬೆಳೆ ಬೆಳೆದಿರ್ತೀವಿ. ಹೋದ ವರ್ಷ ನಾನು ಒಂದು ಸಂದರ್ಭ ಹೇಳ್ತೀನಿ ನಿಮಗೆ, ನಾನು ಬಿತ್ತಿದ್ದೆ ಸುಮಾರು ಮನುಷ್ಯ ನಿಂತು ಕಾಣ್ತಿದ್ದಿಲ್ಲ ಅಂತ ಹೇಳಿ ಇವರು ಬಂತು. ಆ ಪ್ರಕೃತಿ ಮಳೆ ಎತ್ತಿ ಬಿಡ್ತು, ಗಾಳಿ ಬಂತು, ಎಲ್ಲ ನೆಲಕ್ಕೆ ಬಿತ್ತು, ಎಲ್ಲ ನೆಲಕ್ಕೆ ಬಿತ್ತು. ಒಂದು ತಿಂಗಳು ನೀರಲ್ಲಿತ್ತು, ನೀರಲ್ಲಿದ್ದರೆ 45 ಇಳುವರಿ ಬಂತು. ಅದಕ್ಕೆ ದೈವದಾಟ ಯಾರು ಬಲ್ಲವರು ಹೇಳಕ್ಕೆ ಬರೋಲ್ಲ. ನಾವು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು, ಮುಂದಿಂದು ದೈವದ ಇಚ್ಛೆ. ಹತ್ತಿ ಅದು ಆಗ್ತಾ ಇದ್ದೀರಿ, ಹತ್ತಿ ಇಳುವರಿ ಅದು ಹೇಗೆ ತೆಗಿತಾ ಇದ್ರಿ? ಒಂದು ಎಕರೆಗೆ 18-25 ಕ್ವಿಂಟಲ್ ಹತ್ತಿ ಬೆಳಿತೀವಿ ನೋಡ್ರಿ. ಬಿಟಿ ಹತ್ತಿರಿ. ಮೆಣಸಿನಕಾಯಿ ಅನುಭವ ಎಷ್ಟು ವರ್ಷದಿಂದ ತಮಗೆ ಮೆಣಸಿನಕಾಯಿ ಹಾಕುತ್ತಾ ಇರೋ? ಸುಮಾರು ಒಂದು 10 ವರ್ಷಲಿದ್ದಾರೆ. ಅದು 25-30 ಕ್ವಿಂಟಲ್ ಇಳುವರಿ ಬರ್ತಾ ಇದ್ರಿ. ಯಾವ ತಳಿ ಉಪಯೋಗ ಮಾಡ್ತೀರಿ ವರ್ಷ ವರ್ಷ ನೀವು? ಸೂಪರ್ ಟನ್ ರೀ, 5531 ಬ್ಯಾಡಿಗೆ, ಈ ಒಂದು ತಳಿಗಳನ್ನ ಜಾಸ್ತಿ ನಂದು ಅಂದ್ರೆ ಸೂಪರ್ ಟನ್ ಯಾವಾಗಲೂ ಮಾಡೋದು. ಏಕೆ ಸೂಪರ್ ಟೆನ್ ಅಷ್ಟು ನಿಮಗೆ ಇಳುವರಿ ಅಥವಾ ಹೇಗೆ? ಊರಿರ್ತೀವಿ, ಈಗೆಲ್ಲ ಸೀಡ್ಸ್ ತಗೊಂಡು ಕಾಸ್ಟ್ಲಿ ಮಾಡಿ ರೈತರು ಇವತ್ತು ದಿವಸ ಅರ್ಧ ದುಡ್ಡು ಅದಕ್ಕೆ ಹೋಗ್ತಾ ಇದೆ. ಬೀಜ ಸಸಿ ಮಾಡೋದು, ಸಸಿನೇ 2 ರೂಪಾಯಿ ಕೊಂದು ಹೋಗ್ಬಿಡ್ತದೆ. 1 ಎಕರೆಗೆ 12,000 ಬೀಜ ಬೇಕು ಸಸಿ, 12 ಒಂದು ಎಲ್ಲೋ ಸಾಯ್ತದೆ, ಮತ್ತೆ 2,000 ಬೇಕು, 14,000 14,000 ಅಲ್ಲೇ ಹೋಗ್ತು. ಮತ್ತು ಸಸಿಗೆ ಬರೀ ಸಸಿ ನಾಟಿ ಹಚ್ಚುವುದಲ್ಲ, ಇನ್ನು ಮುಂದೆ ಗೊಬ್ಬರ ಅಲ್ಲ, ಎಣ್ಣೆ ಅಲ್ಲ, ಗಳೆ ಅಲ್ಲ, ಏನೂ ಇಲ್ಲ, ಅನ್ನ ಅರಿಯೋದಲ್ಲ. ಕೇವಲ ಸಸಿಗೆ ಮಾತ್ರ 28,000 ಹೋಗ್ತದೆ. ಅದು ಬೇಡ ಅಂತೇಳಿ ಕೇವಲ 1,000 ಒಂದು ಎಕರೆದಲ್ಲಿ ಬೀಜ ಮಾಡೋದು ಉಪಯೋಗ ಮಾಡಿ ಬೀಜ ಓರಿಸಿ ಆ ಕೆಲಸನ ಮಾಡಿದ್ದೇನೆ. ಅಲ್ಲೇ ನಾವು 27,000 ಉಳಿತೀವಿ. ಆ 27,000 ಉಳಿದ್ರೆ ಸಾಕು ಬಹುಶಃ ರೈತ. 27,000 ನಿಮಗೆ ತ್ರೋಟ್ ನಿಮ್ಮ ಮೆಣಸಿನಕಾಯಿ ಬರೋರಿಗೆ ಖರ್ಚಾಗ್ಬಿಡುತ್ತೆ ಅಂದ್ರೆ ಈ ರೀತಿ ರೈತ ವಿಚಾರ ಮಾಡಬೇಕು, ಉಳಿತಾಯ ಮಾಡತಕ್ಕಂತ ಒಂದು ಆಲೋಚನೆಯನ್ನ ಮಾಡ್ಕೋಬೇಕಂತ. ಮಾಡ್ಬೇಕು ಮಾಡ್ಬೇಕ್ರಿ, ಹಿಂಗ ಮಾಡಿದಾಗ ರೈತ ಉಳಿತಾರೆ, ಇಲ್ಲಂದ್ರೆ ರೈತ ಉಳಿಯಂಗಿಲ್ಲ. ಯಾಕಂದ್ರೆ 28,000 ಸಸಿಗೆ ಹೋಯ್ತು, ಅಲ್ಲಿಂದ 1-15,000 ಗಳಕ್ಕೆ ಹೋಗ್ತದಕ್ಕೆ ಒಕ್ಕಲ್ತನಕ ಎತ್ತು ಅದು ಅಂತೇಳಿ. ಆಮೇಲೆ ಮತ್ತೆ 30,000 ಅದು ಗೊಬ್ಬರ ಎಣ್ಣೆ ಬೀಜ ಅವೆಲ್ಲ ಮತ್ತೆ ಬಿಡಿಸೋದು ಬಂತು. ಭಾಳ ಕಷ್ಟ ಆಗ್ತದೆ ಮನುಷ್ಯನ, 1,00,000 ಖರ್ಚು ಬರ್ತದೆ ಕನಿಷ್ಠ. ಅದು ಇಳುವರಿ ಬರೋಂಗಿಲ್ಲ, ಅವಾಗ ಇಳುವರಿ ಬರಲಿಲ್ಲ ಅಂದರೆ ಅವಾಗ ರೈತ ರೇಟು ಇರೋಂಗಿಲ್ಲ, ಅವಾಗ ರೈತ ನರ್ವಸ್ ಆಗಿಬಿಡ್ತಾನೆ. ಹಿಂಗಾಗಿ ಒಕ್ಕಲ್ತನದ ಕಡೆ ಅದರ ಮನಸ್ಸು ಬಿಟ್ಟು ಮತ್ತು ಬೇರೆ ಉದ್ಯೋಗಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾನೆ. ಅದಕ್ಕೆ ಎಷ್ಟು ಸಾಧ್ಯ ಅದ ಕಡಿಮೆ ಖರ್ಚಿನಲ್ಲಿ. ಇವಾಗ ನಾನು ಹೇಳಿದೆ 28,000 1,000 ನಾನು ಬೀಜ ಮಾಡಿದೆ, 27,000 ಉಳಿತು. ಆ 27,000 ನಾನು ಪೂರ ಒಕ್ಕಲ್ತನ ಮಾಡಿದ್ರೆ 1 ಎಕರೆ ಉಳಿದ್ರೆ ಸಾಕು, ಮುಗಿತು ನಮ್ಮ ಜೀವನ. ಮೆಣಸಿನಕಾಯಿ ಅದು ಮಾರಾಟದ ಹೇಗೆ ಮಾಡ್ತಾರೆ? ಇಲ್ಲಿ ಲೋಕಲ್ ಆಗಿ ಮಾರ್ತಾರೆ ಹೇಗೆ? ಲೋಕಲ್ ಆಗಿ ವ್ಯಾಪಾರದಾರ ಬರ್ತಾರೆ ಅವತ್ತ, ಅವಾಗ ಬಂದಾಗ ಸ್ವಲ್ಪ ಡಿಮ್ಯಾಂಡ್ ಇದ್ದಾಗ ಭಾಳ ಜನ ಬರ್ತಾರೆ. ಡಿಮ್ಯಾಂಡ್ ಇದ್ದಾಗ ಸ್ವಲ್ಪ ನಾವೇ ಹೋಗ್ಬೇಕಾಗ್ತದೆ, ನಾವೇ ಹೋಗ್ಬೇಕಾಗ್ತದೆ ಅಲ್ಲೆಲ್ಲಿ ಇರ್ತಕ್ಕಂಥ ಕೋಲ್ಡ್ ಹೌಸ್ಗೆ. ಈಗ ಧಾನ್ಯದ ಇಲ್ಲಾಂದ್ರೆ ನೀವೇನು ಸಂಗ್ರಹಣೆ ಮಾಡಿದ್ದೀರಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅಥವಾ ಸರ್? ಕೋಲ್ಡ್ ಸ್ಟೋರೇಜಿಗೆ ಮಾಡ್ತೀರಿ ಅದು ಎಷ್ಟೇ ತಿಂಗಳು ಇಲ್ಲರಿ, 3-5 ತಿಂಗಳಿಗೆ ಮಾಡ್ತಾರೆ, ಸುಮಾರು 180 ರೂಪಾಯಿ ಒಂದು ಚೀಲಕ್ಕೆ ತಗೊಂತಾರೆ. ಹೇಗೆ ಮೆಣಸಿನಕಾಯಿ ತಮಗೆ ಲಾಭ ಅನಿಸ್ತಿದೆ? ಮೆಣಸಿನಕಾಯಿ, ಹತ್ತಿ, ಮೂರು, ಭತ್ತ ಇದಾವೆ, ಮೂರು ಬೆಳೆಯಲ್ಲಿ ಯಾವ್ದು ಲಾಭ ಅನಿಸ್ತದೆ ನಿಮಗೆ? ಹತ್ತಿಲೇ ಉತ್ತಮ, ಇವೆಲ್ಲೋ ಟ್ಯಾಲಿ ಮಾಡಿದಾಗ ಹತ್ತಿಯಿಂದ ಯಾವುದೇ ರೀತಿಯಿಂದ ಸಾವಿಲ್ಲ ರೈತನಿಗೆ, ಯಾವುದೇ ರೀತಿಯಿಂದ ಸಾವಿಲ್ಲ. ಅವನು ಎಷ್ಟೊತ್ತೀರು ಉಳ್ಕೊಂತಾನೆ, ಕನಿಷ್ಠ 5,000 ಮಾರಿದ್ರು ಅವನು ಉಳ್ಕೊಂತಾನೆ, 5,000 ಮಾರಿದ್ರು ಅವನು ಉಳ್ಕೊಂತಾನೆ. ಯಾಕಂದರೆ ಅದಕ್ಕೆ ಖರ್ಚು ಕಡಿಮೆ, ಎಣ್ಣೆ ಕಡಿಮೆ, ಬೇಸಾಯದ ಕೆಲಸನೂ ಕಡಿಮೆ. ಹಿಂಗಾಗಿ ಅಲ್ಲಿ ರೈತ ಹತ್ತಿ ಮಾಡಿದಾಗ ಮಾತ್ರ ಉಳ್ಕೊಂತ. ಈಗ 75 ಎಕರೆ ಇದೆಯಲ್ಲ ತಮ್ಮದು, ಬೇಸಾಯ ಹೇಗೆ ಮಾಡ್ತಾ ಇದ್ದೀರಿ? ಯಾಕಂದ್ರೆ ತಾವು ಮನೆಯಲ್ಲಿ ಮಾಡೋ ಜನ ಇದ್ದಾರೆ ಅಥವಾ ಆಳಿನ ಮುಖಾಂತರ ಮಾಡಿಸ್ತಿರೋ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಕೇವಲ ಆಳಿನ ಮೇಲೆ ನಮ್ಮ ಜೀವನ, ಯಾಕಂದ್ರೆ ಸ್ವಂತ ಟ್ಯಾಕ್ಟರ್ ಇದೆ, ಯಾಕಂದರೆ ಮನೆಯಲ್ಲಿ ಎಲ್ಲ ಇರೋನೇ ನಾನೊಬ್ಬನು, ಇವರೊಬ್ಬ ಇನ್ನೊಬ್ಬರು ಲಾಯರು, ಅವ್ರ ಕೆಲಸಕ್ಕೆ ಅವ್ರು ಹೋಗಿಬಿಡ್ತಾರೆ. ಹಿಂಗಾಗಿ ಬೀಜ ಅನಿವಾರ್ಯ ಆಳುಗಳನ್ನ ಮೇಲೆ ನನ್ನ ಕೆಲಸನ ಮಾಡ್ತಾ ಇದ್ದೇನೆ. ಯಂತ್ರಗಳನ್ನು ಬಳಸ್ತಾ ಇದ್ರಿ? ಕೃಷಿ ಪವರ್ ವೀಡರ್ ಬಳಸ್ತೀನಿ ರೀ, ಸ್ವಂತ ನಂದೇ ಆದ ಕಳೆ ತೆಗೆಯುವ ಯಂತ್ರ ಸ್ವಂತ ಮಾಡಿಸೀನಿ ರೀ. ಸ್ವಂತ ಮಾಡಿ ಸುಮಾರು ಮೊನ್ನೆ 180,000 ರೂಪಾಯಿ ಖರ್ಚು ಬರ್ತಕ್ಕಂಥ ಕಳೆ ಕೆಲಸನ ಕೇವಲ 15,000 5 ಗಂಡು ಮಕ್ಕಳಲ್ಲಿ 8 ಎಕರೆ ನಾನು ಮೆಣಸಿಕಾಯಿ ಕಳೆಯನ್ನು ತೆಗೆಸೀನಿ ನೋಡ್ರಿ. ಬಿಡುವಿನ ಬೆಳೆಯನ್ನು ಕೃಷಿಯಲ್ಲಿ ಚೆನ್ನಾಗಿ ಉಪಯೋಗ ಮಾಡ್ಕೋತಾ ಇದ್ದೀನಿ. 1 ನಿಮಿಷನೂ ನಾನು ವೇಸ್ಟ್ ಮಾಡೋಂಗಿಲ್ಲ ಟೈಮನ್ನು, ಆ ಟೈಮನ್ನು ಸೀದಾ ನಾನು ಕೃಷಿಗಾಗಿ ಸೀಮಿತ. ಏನು ಹೇಳ್ತೀರಿ ಈ ಥರ ನಿಮ್ಮಂಥ ಸರ್ಕಾರಿ ಉದ್ಯೋಗಿಗಳಿಗೆ ಸಾಕಷ್ಟು ಭೂಮಿ ಇರ್ತದೆ ಆದರೆ ಆಸಕ್ತಿ ತೋರಿಸಲ್ಲ ಕೃಷಿಯಲ್ಲಿ, ಅಂಥವ್ರಿಗೆ ಏನು ಕಿವಿ ಮಾತು? ಸರ್ಕಾರಿ ಉದ್ಯೋಗ ಅಂತಂದರೆ ಮೈಗಳತನ ಮಾಡ್ಬೇಕಂತ ಎಲ್ಲಿ ಇಲ್ಲ, ಮೈಗಾಡ್ರ ಆಗ್ತೀವಿ ಅಂದರೆ ಅನಿವಾರ್ಯ, ಏನು ಮಾಡೋಕೆ ಬರೋಂಗಿಲ್ಲ. ಬೇಕಾದಷ್ಟಿದೆ ಎಲ್ಲನೂ, ನಮ್ಮನ್ನೇನು 24 ತಾಸು ಸರ್ಕಾರಿ ನೌಕರಿ ಹಿಡ್ಕೊಂಡು ಕುಂದ್ರಂಗಿಲ್ಲ ರೀ. ನಮಗಾಗಿ ಸೀಮಿತ ಅದ, 7-8 ತಾಸು ಅದ. ಆ 8 ತಾಸು ಬಿಟ್ಟ ಮೇಲೆ ಹೋಗಿ ವೇಸ್ಟ್ ಮಾಡೋದಕ್ಕಿಂತ ಸುಮ್ಮನೆ ನಿದ್ದೆ ಮಾಡಿ ಈ ಶುಗರು ಇನ್ನಿತರ BP ಇವೆಲ್ಲ ಚಾಲಾಗ್ತವೆ. ಇದನ್ನ ನಾವು ಸುಮಾರು ಮಿನಿಮಮ್ 1,000 ಹೆಜ್ಜೆ ನಡಿಬೇಕಂತ ದಿವಸಕ್ಕೆ. ಅಲ್ಲಿ ನಾವು ಎಲ್ಲ ಒಲ್ಲ ತಿರುಗಾಡದಲ್ಲೇ ಸುಮಾರು 4-5 ಕಿಲೋಮೀಟರ್ ದಿವಸಕ್ಕೆ ಆಗ್ತದೆ ನಂದು. ಹಿಂಗಾಗಿ ಯಾವುದೇ ರೀತಿಯಿಂದ ರೋಗ ರುಜಿನ ಇಲ್ಲ. ಇವತ್ತು ಭಾಳ ಎಲ್ಜಿ ಆಗೀನಿ ರೀ, ಮತ್ತು 55 ಮುಗಿತೀರಿ ನಂದು ವಯಸ್ಸು, ಯಾವುದೇ ಕಾರಣಕ್ಕೂ ಇಲ್ಲ. ಒಕ್ಕಲ್ತನ ಜೊತೆ ಏನಾದರೂ ದನಗಳ ಸಾಕಾಣಿಕೆ ಹೈನುಗಾರಿಕೆ? ಸುಮಾರು 20 ದನಗಳು ಅವ್ರು ನಾನು, ಈಗ 20 ದನಗಳು ಯಾವುದೇ ರೀತಿ. ಇನ್ನೂ ನಾನು ಟೈಮ್ ಬಂದರೆ ನಾನು ಮುಖ್ಯಮಂತ್ರಿ ಜೊತೆಗೆ ಪಶುಸಂಗೋಪನೆ ಇಲಾಖೆ ಮಾತಾಡಿ ದೊಡ್ಡ ಪ್ರಮಾಣದಲ್ಲಿ ಗೋಶಾಲೆಯೇ ಮಾಡ್ಬೇಕಂತ ನಿರ್ಧಾರ ಮಾಡೀನಿ ನೋಡ್ರಿ. ಗೋಶಾಲೆಯೇ ಮಾಡ್ಬೇಕಂತ ನಿರ್ಧಾರ ಅದ್ರಿ. ಅದರಿಂದ ಇವತ್ತು ದಿವಸ ಗೋವಿನಿಂದ ಭಾಳಷ್ಟು ಉಪಯೋಗ ಅವ, ಅದನ್ನು ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ. ಅದನ್ನು ಮಾಡಿದಂಗೆಲ್ಲ ಭಾಳಷ್ಟು ಹೈನುಗಾರಿಕೆ ಆಗ್ತದೆ ನಮ್ಮ ಜೊತೆಗೆ, ಊಟಕ್ಕಾಗ್ತದೆ ಒಳ್ಳೆ. ನಾವು ಇವತ್ತು ಡೈರಿ ಹಾಲಿ ಕುಡಿಯೋಂಗಿಲ್ಲ, ಮನೆಯಲ್ಲೇ ಕುಡಿತೀವಿ ನಾವು. ಎಮ್ಮೆ ಅವ, ಆಕಳ ಅವ, ಊರುಗಳವ. ಒಂದು ನಂದು ಆಕಳ ರೀ ಸುಮಾರು 15,000 ರೂಪಾಯಿ ಕೊಟ್ಟು ತಗೊಂಡಿದ್ದೆ ಒಂದು ಸಲ ನಾನು. ಅದು 3.5 ವರ್ಷದಲ್ಲಿ ನನಗೆ 3 ಲಕ್ಷ ರೂಪಾಯಿ ಓರಿ ಕೊಟ್ಟೋಯ್ತು. 3 ಲಕ್ಷ ರೂಪಾಯಿ ಓರಿ ಕೊಟ್ಟೋಯ್ತು, 3 ಲಕ್ಷ ಓರಿ ಕೊಟ್ಟೋಯ್ತು ನನಗೆ. ಇವತ್ತಿಗೂ ಅದರ ಮಕ್ಕಳು ಅವ, ಅದಕ್ಕೆ ಬೆಳೆಸಬೇಕು. ಅದರಿಂದ ಯಾವುದೇ ರೀತಿಯಿಂದ ಇಲ್ಲ, ಒಂದು 1,000 ಗೊಬ್ಬರನೂ ಆಗ್ತದೆ ನಮಗೆ. ಜೊತೆಗೆ ನಮಗೆ ಆಹಾರ ಪದಾರ್ಥ ಇವತ್ತು ಡೈರಿ ಅಲ್ಲಿ ಕೆಮಿಕಲ್ಸ್ ಪರಿಸ್ಥಿತಿಯಲ್ಲಿ ನಾವು ಬದುಕ್ತೀವಿ, ಅದು ಬೇಡ ಅಂತ ನಾವು ಒಂದು ವಿಚಾರದಲ್ಲಿ. ದನಗಳು ಸಹ ನಾನು ಅಷ್ಟೇ ಪ್ರೀತಿ, ನನ್ನ ಎಷ್ಟು ನನ್ನ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿ ದನಗಳ ಮೇಲೆ. ಒಳ್ಳೆಯದು ತಿರುಪತಿ ಸೂಗೂರವರೇ, ತಾವು ಇಲ್ಲಿವರೆಗೂ ನಿಮ್ಮ ಕೃಷಿ ಅನುಭವ ಜೊತೆಗೆ ಆಸಕ್ತಿದಾಯಕವಾದಂಥ ಕೃಷಿಯನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಹಾಗೆ ನಮ್ಮ ಇತರರು ಗಮನ ಹರಿಸಲಿ ಅಂತೇಳೋಣ. ನಿಮ್ಮ ವಿಚಾರ ನಮ್ಮ ರೈತರೊಂದು ಹಂಚಿಕೊಳ್ಳೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ ರೀ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಇದುವರೆಗೆ ದೇವದುರ್ಗದ ತಿರುಪತಿ ಸೂಗೂರ್ ಅವರ ತೋಟಗಾರಿಕೆ ಹಾಗೂ ಕೃಷಿ ಅರಣ್ಯ ಆಧಾರಿತ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನ ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-420-2233. ರೈತ ಬಂಧುವರೇ, ಈಗ ಕೇಳೋಣ ಪೇಟೆಯ ಧಾರಣೆಯನ್ನು. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯಾಗಿವೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಸಜ್ಜೆ ಇತರೆ ಕನಿಷ್ಠ 1,820 ರೂಪಾಯಿಗಳಿಂದ ಗರಿಷ್ಠ 1,820 ರೂಪಾಯಿಗಳು. ಹೊಸ ಸೋನಮಸರಿ ಭತ್ತ 1,200 ರೂಪಾಯಿಗಳಿಂದ 1,800 ರೂಪಾಯಿಗಳು. ಇನ್ನು ಹಳೆ ಸೋನಮಸರಿ ಭತ್ತ 2,075 ರೂಪಾಯಿಗಳಿಂದ 2,620 ರೂಪಾಯಿಗಳು. ಇವಿಷ್ಟು ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯಾದರೆ, ಇನ್ನು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಸಜ್ಜೆ ಜವಾರಿ ಕನಿಷ್ಠ 1,616 ರೂಪಾಯಿಗಳಿಂದ 1,616 ರೂಪಾಯಿಗಳು. ಕಡಲೆಕಾಳು ಜವಾರಿ 3,316 ರೂಪಾಯಿಗಳಿಂದ 3,466 ರೂಪಾಯಿಗಳು. ಶೇಂಗಾ ಗುಂಗ್ರಿ 3,489 ರೂಪಾಯಿಗಳಿಂದ 6,089 ರೂಪಾಯಿಗಳು. ಈರುಳ್ಳಿ 600 ರೂಪಾಯಿಗಳಿಂದ 2,840 ರೂಪಾಯಿಗಳು. ಭತ್ತ ರಾಜಹಂಸ 1,269 ರೂಪಾಯಿಗಳಿಂದ 1,269 ರೂಪಾಯಿಗಳು. ಸೋನಮಸೂರಿ ಭತ್ತ 1,289 ರೂಪಾಯಿಗಳಿಂದ 1,722 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ 3769 ರೂಪಾಯಿಗಳಿಂದ 5739 ರೂಪಾಯಿಗಳು, ಕೆಂಪು ತೊಗರಿ 4606 ರೂಪಾಯಿಗಳಿಂದ 6093 ರೂಪಾಯಿಗಳು. ಇವಿಷ್ಟು ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ. ಇನ್ನು ಲಿಂಗಸೂಗೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಸಜ್ಜೆ ಇತರೆ 1480 ರೂಪಾಯಿಗಳಿಂದ 1840 ರೂಪಾಯಿಗಳು, ಭತ್ತ ಸೋನ 1860 ರೂಪಾಯಿಗಳಿಂದ 2215 ರೂಪಾಯಿಗಳು, ಬಿಳಿ ಎಳ್ಳು 10,000 ರೂಪಾಯಿಗಳಿಂದ 10,000 ರೂಪಾಯಿಗಳು, ಸೂರ್ಯಕಾಂತಿ 5850 ರೂಪಾಯಿಗಳಿಂದ 5970 ರೂಪಾಯಿಗಳು, ತೊಗರಿ 5910 ರೂಪಾಯಿಗಳಿಂದ 6200 ರೂಪಾಯಿಗಳು. ರೈತ ಬಂಧುವರೇ, ಇದುವರೆಗೆ ಮಾನ್ವಿ, ರಾಯಚೂರು ಹಾಗೂ ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ ಕೇಳಿದಿರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಪಶು ಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ರೈತ ಬಂಧುವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 26/10/2021 ಅಂತಂದರೆ ಮಂಗಳವಾರ, ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 33 ಹಾಗೂ ಕನಿಷ್ಠ 22.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದ್ದು, ಗರಿಷ್ಠ 66 ಹಾಗೂ ಕನಿಷ್ಠ 29% ಆರ್ದ್ರತೆ ಇರುವುದೆಂದು ತಿಳಿದು ಬಂದಿದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 15 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದು. ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಬೇಗ ಬಿತ್ತಿದ 20-25 ದಿನಗಳ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದಾಗಿ ಕಳೆ ನಿಯಂತ್ರಣದ ಜೊತೆಗೆ ಮಣ್ಣಿನ ತೇವಾಂಶ ಸಂರಕ್ಷಣೆಯಾಗ್ತದೆ. ಮತ್ತೆ ಇದನ್ನು 12-15 ದಿನಗಳ ನಂತರ ಮತ್ತೆ ಪುನರಾವರ್ತಿಸಬೇಕು. ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿ ಮಿಥಾಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಡಲೆ ಬೆಳೆಯಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಕೊಡುವುದು ಉತ್ತಮ. ಕಡಲೆ ಬಿತ್ತನೆಯನ್ನು 2ನೇ ವಾರದಿಂದ 2ನೇ ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಇನ್ನು ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಸೋಬಿಯಂ ಮತ್ತು 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಕಡಲೆಗೆ ಬಿತ್ತನೆ ಮೊದಲು ಬರೋ ನಿರೋಧಕತೆಯನ್ನು ಹೆಚ್ಚಿಸಲು ರೈತ ಬಾಂಧವರು 2ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ತೊಗರಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ಎಂಟರ್ನಲ್ಲಿ ಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟೆಗಾಗಿ 2 ಮಿಲಿಲೀಟರ್ ಕ್ಲೋರಿಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಹತ್ತಿಯಲ್ಲಿ ಬೇಗನೆ ಬಿತ್ತಿದ